ಸಮಗ್ರ ಕೃಷಿ ಪದ್ಧತಿ ಒಂದು ಸಂಕೀರ್ಣ ಕೃಷಿ ನಿರ್ವಹಣಾ ಪದ್ಧತಿಯಾಗಿದ್ದು, ಇಲ್ಲಿ ಕೃಷಿಯೊಂದಿಗೆ ನಾವು ವಿವಿಧ ಕೃಷಿ ಚಟುವಟಿಕೆಗಳನ್ನು ಕೂಡ ಒಗ್ಗೂಡಿಸಿಕೊಂಡು ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಂಡು ಹೆಚ್ಚಿನ ನಿರಂತರವಾಗಿ ಇಳುವರಿಯನ್ನು ಪಡೆಯೋದ್ರ ಜೊತೆಗೆ ಹೆಚ್ಚಿನ ಆದಾಯವನ್ನು ಗಳಿಸೋದಕ್ಕೆ ಬಳಸ್ತಕ್ಕಂಥ ಒಂದು ಕೃಷಿ ಪದ್ಧತಿಯಾಗಿದೆ. ಇಲ್ಲಿ ನಾವು ಸಮಗ್ರ ಕೃಷಿ ಪದ್ಧತಿ ಅಂದರೆ ಕೃಷಿಯೊಂದಿಗೆ ನಾವು ಹೈನುಗಾರಿಕೆ, ಕುರಿ ಮತ್ತು ಕೋಳಿ ಸಾಕಾಣಿಕೆ, ಎರೆಹುಳು ಗೊಬ್ಬರ ಉತ್ಪಾದನೆ, ಅಜೋಲ್ಲ ಉತ್ಪಾದನೆ, ತರಕಾರಿಗಳ ಉತ್ಪಾದನೆ, ಕೃಷಿ ಅರಣ್ಯಗಳನ್ನ ನಾವು ಇಲ್ಲಿ ಬೆಳೆಸ್ಕೊಳ್ತೀವಿ ಕೃಷಿಯೊಂದಿಗೆ, ಜೊತೆಗೆ ಈ ರೀತಿ ವಿವಿಧ ಕಾಂಪನೆಂಟ್ಸನ್ನು ನಾವು ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಾವು ಅಳವಡಿಸ್ಕೊಳ್ತೀವಿ. ಸಮಗ್ರ ಕೃಷಿ ಪದ್ಧತಿಯ ಅನುಕೂಲಗಳು ಏನು ಅಂದರೆ, ಮೊದಲನೇದಾಗಿ ನಾವು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಸಮಗ್ರ ಕೃಷಿ ಪದ್ಧತಿಯಿಂದ ಸಾಧ್ಯ ಆಗುತ್ತೆ. ವಿವಿಧ ವೈವಿಧ್ಯಮಯವಾದ ಬೆಳೆಗಳನ್ನ ನಾವು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಎಂಫಸಿಸ್ ಮಾಡ್ತೀವಿ. ಅಂದರೆ ಈ ಸೀರಿಯಲ್ಸ್ ಜೊತೆಗೆ ಪಲ್ಸಸ್ನ ಇಂಟರ್ ಕ್ರಾಪ್ ಮಾಡೋದು, ಮಿಕ್ಸ್ಡ್ ಕ್ರಾಪಿಂಗು, ಕ್ರಾಪ್ ರೊಟೇಷನ್ನು, ಈ ರೀತಿ ತತ್ವಗಳನ್ನು ನಾವು ಮುಖ್ಯವಾಗಿ ವಹಿಸ್ತೀವಿ. ಎರಡನೇದಾಗಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಮಗೆ ಪೋಷಕಾಂಶಗಳೆಲ್ಲವೂ ಕೂಡ ನಮ್ಮ ಪದ್ಧತಿಯಲ್ಲೇ ಬೆಳೆದಾಗ ಸಿಗುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ದನಗಳಿರುತ್ತೆ, ಕುರಿ ಕೋಳಿ ಗೊರಿ ಇರುತ್ತೆ, ಇದರಿಂದ ನಮಗೆ ಗೊಬ್ಬರ ಸಿಗುತ್ತೆ. ಜೊತೆಗೆ ನಾವು ಕೃಷಿ ಹೊಂಡದಲ್ಲಿ ಮೀನನ್ನ ಉತ್ಪಾದನೆಯನ್ನು ಕೂಡ ನಾವು ಮಾಡ್ಕೊಳ್ಬೋದು. ನೀರಿನ ಸಂರಕ್ಷಣೆ ಜೊತೆಗೆ ಮೀನು ಕೃಷಿನೂ ಕೂಡ ಮಾಡ್ಕೊಳ್ಬೋದು. ಈ ಮೀನನ್ನು ನಾವು ಕುಟುಂಬಕ್ಕೆ ನಾವು ಆಹಾರವಾಗಿ ಬಳಸ್ಬೋದು. ಈ ರೀತಿ ಸಂಪನ್ಮೂಲಗಳು ರೀಸೈಕಲ್ ಆಗುತ್ತೆ. ಸಮಗ್ರ ಕೃಷಿನಲ್ಲಿ ಬಂದಿರತಕ್ಕಂಥ ಸಗಣಿಯನ್ನು ನಾವು ತ್ಯಾಜ್ಯವಾಗಿ ಎರೆಹುಳು ಗೊಬ್ಬರ, ಈ ಕೊಟ್ಟಿಗೆ ಗೊಬ್ಬರ, ಫಾರ್ಮ್ ಯಾರ್ಡ್ ಮ್ಯಾನ್ಯೂರು, ಕಾಂಪೋಸ್ಟ್ ತಯಾರಿಕೆಗೆ ಬಳಸ್ಕೊಳ್ಬೋದು. ಈ ರೀತಿ ಆ ಗೊಬ್ಬರನ ಮತ್ತೆ ನಾವು ಬೆಳೆಗಳಿಗೆ ಹಾಕ್ಬೋದು. ಈ ರೀತಿ ನಿರಂತರವಾದ ಆದಾಯ ಜೊತೆಗೆ ಉದ್ಯೋಗ ಕೂಡ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಬಹುಮುಖ್ಯವಾಗಿ ಪೌಷ್ಟಿಕ ಭದ್ರತೆ ಸಮಗ್ರ ಕೃಷಿ ಪದ್ಧತಿಯಿಂದ ಒಂದು ಕುಟುಂಬಕ್ಕೆ ಸಿಗುತ್ತೆ. ಅದು ಹೆಂಗೆ ಅಂದರೆ, ನಮಗೆ ಬೇಕಾದಂಥ ಬೇಳೆಕಾಳು, ಧಾನ್ಯಗಳು ಜೊತೆಗೆ ಎಣ್ಣೆಕಾಳು ಬೆಳೆಗಳನ್ನು ಕೂಡ ನಾವು ನಮ್ಮ ಕೃಷಿ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ತೀವಿ. ಎರಡನೇದಾಗಿ ಹಾಲು, ಮೊಸರು, ಮಾಂಸ, ಮೊಟ್ಟೆ, ಈ ರೀತಿ ವಿವಿಧ ಚಟುವಟಿಕೆಗಳಿಂದ ನಮಗೆ ಸಿಗುತ್ತೆ. ಮೂರನೇದಾಗಿ ವಿವಿಧ ರೀತಿಯ ತರಕಾರಿಗಳನ್ನು ಕೂಡ ನಾವು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಬಿಟ್ಟಾಗ ನಮಗೆ ವೆಜಿಟೇಬಲ್ಸ್ ಕೂಡ ಸಿಗುತ್ತೆ. ಕೃಷಿ ತೋಟಗಾರಿಕೆ ಬೆಳೆಗಳನ್ನ ನಾವಲ್ಲೇ ಅಲ್ಲಲ್ಲೇ ಹಣ್ಣಿನ ಬೆಳೆಗಳನ್ನ ಬೆಳೆಸೋದಕ್ಕೆ ಎಂಫಸಿಸ್ ಮಾಡ್ತೀವಿ. ಜೊತೆಗೆ ಬದುಗಳ ಮೇಲೆ ಮೇವಿನ ಬೆಳೆಗಳು, ಕಡಿಮೆ ದಿನದಲ್ಲಿ ಆದಾಯ ತರ್ತಕ್ಕಂಥ ಕರಿಬೇವು, ನುಗ್ಗೆ, ಈ ರೀತಿ ಬೆಳೆಗಳನ್ನ ಬೆಳೆಯೋದಕ್ಕೂ ಕೂಡ ನಾವು ಎಂಫಸಿಸ್ ಮಾಡ್ತೀವಿ. ಜೊತೆಗೆ ಬೇಲಿ ಸುತ್ತಲೂ ಕೂಡ ಬಹುವಾರ್ಷಿಕ ಗಿಡಗಳನ್ನ ಬೆಳೆಸೋದ್ರಿಂದ ನಮಗೆ ಒಲೆಗೆ ಸೌದೆ ಆಗುತ್ತೆ. ಜೊತೆಗೆ ಬಹುವಾರ್ಷಿಕವಾಗಿ ಪೀಠೋಪಕರಣ, ಮನೆಗಳು ಕಟ್ಟೋದಕ್ಕೆ ಮರ ಮುಟ್ಟುಗಳು ನಮಗೆ ಸಿಗುತ್ತೆ. ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಳ್ಳೋದಾಗ ವಿವಿಧ ಚಟುವಟಿಕೆಗಳಿರೋದ್ರಿಂದ ಒಂದರಲ್ಲಿ ನಷ್ಟ ಆದರೂ ಕೂಡ ಇನ್ನೊಂದು ಲಾಭ ಸಿಗುತ್ತೆ. ಹವಾಮಾನ ವೈಪರೀತ್ಯದಿಂದ ನಾವು ಪಾರಾಗಲಿಕ್ಕೆ ಸಮಗ್ರ ಕೃಷಿ ಪದ್ಧತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಿರಂತರವಾಗಿ ನಮಗೆ ಉದ್ಯೋಗ ಸಿಗ್ತಾ ಹೋಗುತ್ತೆ. ಜೊತೆಗೆ ಅಲ್ಲಿ ಬೇಕಾಗಿರ್ತಕ್ಕಂಥ ರಾಸುಗಳಿಗೂ ಕೂಡ ನಾವು ಆ ಫೀಡ್ಸನ್ನು ನಾವು ಅಲ್ಲೇ ತಯಾರಿಸ್ಕೊಳ್ಬೋದು. ಈಗ ಉದಾಹರಣೆಗೆ ಮೆಕ್ಕೆಜೋಳದಿಂದ ಬಂದಿರತಕ್ಕಂಥ ಕಾಳುಗಳನ್ನ ನಾವು ಫೀಡಾಗಿ ಪೌಲ್ಟ್ರಿಗೆ ಅಥವಾ ದನಗಳಿಗೆ ನಾವೇ ಕೂಡ ಉತ್ಪಾದನೆ ಮಾಡ್ಬೋದು. ಮಿನರಲ್ ಮಿಕ್ಸ್ಚರ್ಸನ್ನೆಲ್ಲ ನಾವು, ಹಿಂಡಿಗಳು ಬಂದಿರುತ್ತೆ ವಿವಿಧ ಕೃಷಿಗಳಿಂದ, ಅವನ್ನು ನಾವು ಗೊಬ್ಬರವಾಗೂ ಬಳಸ್ಬೋದು ಅಥವಾ ಫೀಡ್ಗಳಿಗೆ ಕೂಡ ಬಳಸ್ಬೋದು. ಎಡಿಬಲ್ ಕೇಕ್ಸ್ನ ಫೀಡಾಗಿ ಬಳಸ್ಬೋದು, ನಾನ್ ಎಡಿಬಲ್ ಕೇಕ್ಸ್ನ ಗೊಬ್ಬರವಾಗಿ ನಾವು ಬಳಕೆ ಮಾಡ್ಬೋದು. ಈ ರೀತಿ ಬಹಳಷ್ಟು ಒಳ್ಳೊಳ್ಳೆ ತತ್ವಗಳನ್ನ ಹೊಂದಿರತಕ್ಕಂಥ ಸಮಗ್ರ ಕೃಷಿ ಪದ್ಧತಿಯನ್ನು ರೈತರು ಅಳವಡಿಸಿಕೊಂಡಾಗ ನಮಗೆ ಖಂಡಿತವಾಗಿ ಕೃಷಿಯಲ್ಲಿ ಲಾಭ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನನ್ನು ನೀವು ಯಾವಾಗ ಬೇಕಾದರೂ ಸಂಪರ್ಕ ಮಾಡ್ಬೋದು. ನನ್ನ ದೂರವಾಣಿ ಸಂಖ್ಯೆ 8867037307. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರು ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತಾ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿಯಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8707001 0001 4242. ಇರು ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700001 4242. ಅಷ್ಟೇ ಸುಲಭ. ಇದೀಗ ಉತ್ತಮ ಬೀಜಗಳ ಬಳಕೆ ಮತ್ತು ಬೀಜೋಪಚಾರ ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಅಕ್ಷತ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಕೇಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬೊಬ್ಬೂರು ಫಾರಂ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕರಾದ ಅಕ್ಷತ ಪಾಟೀಲ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಉತ್ತಮ ಬೀಜಗಳ ಬಳಕೆ ಮತ್ತು ಬೀಜೋಪಚಾರ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್, ಉತ್ತಮ ಬೀಜಗಳ ಬಳಕೆ ಮತ್ತು ಬೀಜೋಪಚಾರದ ಬಗ್ಗೆ ಮಾತಾಡ್ತಾ ಇದೀವಿ ನಾವು ಇವತ್ತಿನ. ಈಗ ಉತ್ತಮ ಬೀಜಗಳಂದರೆ ಯಾವ ರೀತಿ ಇರಬೇಕು ಮೇಡಮ್? ಸರ್, ಉತ್ತಮ ಬೀಜಗಳಂತಂದರೆ ಬೀಜಗಳ ಗಾತ್ರ ಚೆನ್ನಾಗಿರಬೇಕು, ಆಮೇಲೆ ಬೀಜಗಳ ಬಣ್ಣ ಒಂದು ಚೆನ್ನಾಗಿರಬೇಕು. ಅಂದರೆ ಈ ಬೀಜಗಳ ಬಣ್ಣ ಅಂತಂದರೆ, ಈಗ ನಾನು ಶೇಂಗಾ ತೊಗೊತೀನಿ, ಶೇಂಗಾದಲ್ಲಿ ಈಗ ಯಾವ ಕಲರ್ ಇರುತ್ತೆ? ಗುಲಾಬಿ ಕಲರ್ ಇರುತ್ತೆ, ಹೌದ್ವಾ? ಪಿಂಕ್ ಕಲರ್. ಸೊ ಅದು ಪಿಂಕ್ ಕಲರ್ ಇತ್ತು ಮತ್ತು ಅದರ ಏನೋ ಗಾತ್ರನೂ ಚೆನ್ನಾಗಿತ್ತು ಅಂತಂದರೆ ಅಂಥ ಬೀಜಗಳನ್ನು ಮಾತ್ರ ನಾನು ಉತ್ತಮ ಬೀಜಗಳಂತ ಹೇಳ್ತೀನಿ. ಅದೇ ಶೇಂಗಾದಲ್ಲಿನೇ ಏನಾದರೂ ಒಂದು ಸ್ವಲ್ಪ ಬಿಳಿದು ತೊಗಟೆ ಇತ್ತು ಅಥವಾ ಏನೋ ಅದರದ್ದು ಅದರ ಗಾತ್ರ ಸಣ್ಣದಿತ್ತು, ಕೆಟ್ಟಿರೋ ಬೀಜ ಇತ್ತು ಅಂತಂದರೆ ಅದು ಉತ್ತಮ ಬೀಜ ಅಲ್ಲ ಅಂತೇಳಿ ನಾನು ಸಪ್ರೇಟ್ ಇಡ್ತೀನಿ ಅದ್ರ ಮೇಲೆ. ಆಮೇಲೆ ಇನ್ನೊಂದು ಏನಂತಂದರೆ, ಉತ್ತಮ ಬೀಜಗಳನ್ನು ಆಯ್ಕೆ ಮಾಡೋದಂದರೆ ನಾವು ಅದನ್ನು ಫಸ್ಟು ಬೆಳೆದು ನೋಡ್ತೀವಿ. ನಾವು ಈಗ ಲ್ಯಾಬಲ್ಲಿ ಟೆಸ್ಟಿಂಗ್ ಅಂತ ಕೊಡ್ತಾರೆ. ಸೊ ಲ್ಯಾಬಲ್ಲಿ ಟೆಸ್ಟಿಂಗ್ ಅಂತ ಮಾಡಿದಾಗ ಅದನ್ನು ಫಸ್ಟ್ ನಾವೇನು ಮಾಡ್ತೀವಿ, ಲ್ಯಾಬಲ್ಲಿ ಹಾಕಿಬಿಟ್ಟು ಅದು ಎಷ್ಟು ನಮ್ಮ ಗಿಡ ಉಟ್ಕೊಂಡದವ, ಈಗ ಒಂದು 10 ಬೀಜ ನಾನು ತೊಗೊಂಡೆ ಅಂತಂದರೆ 10 ಬೀಜದಲ್ಲಿ 10 ಕತ್ತು ಉಟ್ಕೊಂಡ್ರೆ ಒಳ್ಳೆ ಬೀಜ ಅಂತ ಹೇಳ್ತೀನಿ. ಆ 10 ಬೀಜದಲ್ಲಿ ಏನಾದರೂ ಒಂದು ಬೀಜ ಉಟ್ಕೊಂಡಿಲ್ಲ ಅಂತಂದರೆ ಈ ಬೀಜ ಚಲೋ ಇಲ್ಲ ಅಂತ ನಾವು ಹೇಳ್ಬೋದು. ಆಯಿತಾ? ಇದು ಒಂದು, ಇದು ಉತ್ತಮ ಬೀಜಗಳ ಆಯ್ಕೆ. ಮೇಡಮ್, ಸಾಕಷ್ಟು ರೈತರು ಮೊದಲೆಲ್ಲ ನಮ್ಮ ಪೂರ್ವಿಕರು ನಾಟಿ ತಳಿ ಬೀಜಗಳನ್ನ ಉಪಯೋಗಿಸ್ತಿದ್ರು, ಈಗೆಲ್ಲ ಸಾಕಷ್ಟು ಹೈಬ್ರಿಡ್ ತಳಿಗಳು ಬಂದಿದ್ದಾವೆ. ಈ ನಾಟಿ ತಳಿ ಬೀಜಗಳು ಮತ್ತು ಈ ಹೈಬ್ರಿಡ್ ತಳಿ ಬೀಜಗಳಿಗೆ ಏನು ವ್ಯತ್ಯಾಸ ಅಂತೀರಾ ಮೇಡಮ್? ಸರ್, ಈಗ ನಾಟಿ ತಳಿ ಅಂತಂದರೆ ಮುಂಚೆ ಎಲ್ಲ ನಮ್ಮ ರೈತರು ಏನು ಮಾಡ್ತಿದ್ರು, ಬೇರೆ ಯಾವುದೂ ಏನೋ ಕೆಮಿಕಲ್ಸನ್ನು ಯೂಸ್ ಮಾಡ್ತಿರ್ಲಿಲ್ಲ. ಹಂಗಾಗಿ ಅವರು ಚೆನ್ನಾಗಿನೂ ಇಳುವರಿ ತೊಗೊತಿದ್ರು, ಆಮೇಲೆ ಅವರ ಆರೋಗ್ಯನೂ ಕೂಡ ಚೆನ್ನಾಗಿರ್ತಿತ್ತು. ಬಟ್ ಈಗೇನು ಮಾಡ್ತಿದ್ದಾರೆ ಅಂತಂದರೆ ಎಲ್ಲ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡ್ತಿದ್ದಾರೆ. ಹಂಗಾಗಿ ಏನಾಗುತ್ತೆ, ಈಗ ನಮ್ಮ ಫಾರ್ಮರ್ಗೆ ದುಡ್ಡು ಬೇಕು. ಅದು ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಮ್ಗೆ ದುಡ್ಡು ಬೇಕಂತಂದರೆ ಕಡಿಮೆ ಅವಧಿಯಲ್ಲಿ ಒಳ್ಳೆ ಇಳುವರಿ ತೊಗೊಳ್ತೀವಲ್ಲ ನಾವು ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ, ನಾಟಿ ತಳಿನ ಬಿಟ್ಟುಬಿಟ್ಟು ಹೈಬ್ರಿಡ್ ತಳಿಗೇನೆ ಬದಲಾಗಿದ್ದಾರೆ ನಮ್ಮ ರೈತರು. ಅದಕ್ಕೋಸ್ಕರ ಹೈಬ್ರಿಡ್ ತಳಿಗೂ ಮತ್ತು ನಾಟಿ ತಳಿಗಿರೋ ವ್ಯತ್ಯಾಸ. ಆಮೇಲೆ ಹೈಬ್ರಿಡ್ ತಳಿಲಿ ಏನಾಗುತ್ತೆ, ಒಂದೊಂದು ರೋಗಗಳು ರೆಸಿಸ್ಟೆನ್ಸ್ ಇರ್ತವೆ, ಒಂದೊಂದು ರೋಗಗಳು ಬರೋದು ಇಲ್ಲ ಹಂಗೆ. ಆದರೆ ನಾಟಿ ತಳಿ ಏನಾಗ್ತಿತ್ತು, ರೋಗಗಳು ಬಂದರೆ ಅದನ್ನು ಗೋಮೂತ್ರ ಆಗಲಿ ಅಥವಾ ಸಗಣಿಗಳಿಂದ ಆಗಲಿ ಅದನ್ನು ಏನು ಮಾಡ್ತಿದ್ರು, ಸಿಂಪಡಿಸಿ ಆ ರೋಗನ ನಾವು ಕಂಟ್ರೋಲ್ ಮಾಡ್ತಿದ್ರು. ಬಟ್ ಈಗ ಹಂಗಲ್ಲ. ಸೊ ಈಗ ಏನು ಮಾಡ್ತಾರೆ, ಆ ಬೀಜದಲ್ಲಿನೇ ಈ ರೋಗ ತಡ್ಕೊತದ, ಬೆಂಕಿ ರೋಗ ಬಂದರೆ ಆ ಬೀಜ ತಡ್ಕೊತದ ಅಂತ ಹೇಳ್ಗೇಸಿ ಏನು ಮಾಡ್ತಾರೆ, ಅದನ್ನ ನೋಡಿನೇ ಆ ಬೀಜನ ಆಯ್ಕೆ ಮಾಡ್ಕೊಂಡು ಬಂದು ಬಿತ್ತಾರೆ. ಅದಕ್ಕೋಸ್ಕರ ನಮ್ಮ ರೈತರು ಎಲ್ಲ ಏನು ಮಾಡ್ತಾರೆ, ನಾಟಿ ತಳಿನ ಬಿಟ್ಬಿಟ್ಟು ಹೈಬ್ರಿಡ್ಗೆ ಬದಲಾಗಿರೋದು. ಈಗ ನೀವು ಹೇಳ್ದಂಗೆ ನಮ್ಮ ರೈತರು ಮೊದಲೆಲ್ಲ ನಾಟಿ ತಳಿನ ಉಪಯೋಗಿಸ್ತಿದ್ರು, ನಾಟಿ ಬೀಜಗಳನ್ನ ಒಳ್ಳೊಳ್ಳೆ ಬೀಜಗಳನ್ನ ಜಮೀನಲ್ಲೇ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅವನ್ನೆಲ್ಲ ಸಂರಕ್ಷಣೆ ಮಾಡಿ ಮತ್ತು ಮುಂದಿನ ವರ್ಷಕ್ಕೆ ಮರುಬಳಕೆ ಮಾಡ್ತಾಯಿದ್ರು. ಈ ಮರುಬಳಕೆ ಮಾಡೋಂಥ ಬೀಜಗಳು ಯಾವ್ಯಾವು? ಈಗ ಮರುಬಳಕೆ ಮಾಡ್ದ ಈಗ ಹೈಬ್ರಿಡ್ ಬೀಜಗಳು ಯಾವ್ಯಾವ ಥರ ಬರ್ತಾವೆ ಮೇಡಮ್? ಸರ್, ಈಗ ಮರುಬಳಕೆ ಅಂತಂದಮೇಲೆ ಬೀಜಕ್ಕೂ ಮತ್ತು ಕಾಳುಗಳಿಗೂ ಭಾಳ ವ್ಯತ್ಯಾಸ ಇದೆ ಸರ್. ಆಯಿತಾ? ಬೀಜ ಅಂತಂದರೆ ದೊಡ್ಡ ಸೈಜ್ ಇರ್ತಕ್ಕಂಥ ಬೀಜಗಳು, ಈಗ ಫಾರ್ ಎಕ್ಸಾಂಪಲ್ ಏನಂತಂದರೆ ಶೇಂಗಾ ಆಗಲಿ, ಗೋವಿನ ಜೋಳ ಆಗಲಿ, ಆಮೇಲೆ ಕುಸುಬೆ ಆಗಲಿ. ಸೊ ಇವೆಲ್ಲ ಏನು ಬೀಜ, ದೊಡ್ಡ ಗಾತ್ರದ ಬೀಜಗಳೇನಿರ್ತಾವಲ್ಲ ಅವೆಲ್ಲ ಬೀಜಗಳದ್ರಾಗ ಬರ್ತವೆ. ಸಣ್ಣ ಗಾತ್ರದ ಬೀಜಗಳೇನು ಇರ್ತಾವಲ್ಲ ಅವೆಲ್ಲ ಕಾಳುಗಳು, ಹೆಸರು ಕಾಳು, ಅಲಸಂದಿ ಕಾಳು, ಅಗಸೆ ಕಾಳು ಅಂತ ಹೇಳ್ತೀವಿ ನಾವು, ಅವಕ್ಕೆ ಬೀಜ ಅಂತ ಹೇಳಲ್ಲ. ಆಯಿತಾ? ಇವು ಫಸ್ಟ್ ಏನು ಕಾಳಿಗೂ ಮತ್ತು ಬೀಜಕ್ಕೂ ಇರೋ ವ್ಯತ್ಯಾಸ. ಶೇಂಗಾನ ಮರುಬಳಕೆ ಮಾಡ್ಬೋದು, ಆದರೆ ಅದೇ ಮೆಕ್ಕೆಜೋಳನ ಮರುಬಳಕೆ ಮಾಡೋದಕ್ಕೆ ಆಗಲ್ಲ. ಆಮೇಲೆ ಇನ್ನೊಂದೇನಂತಂದರೆ ಮನೆಯಲ್ಲೆಲ್ಲ ಏನು ಮಾಡ್ತಾರೆ, ಈಗ ಜೋಳ ತಗೊಳ್ರಿ, ಜೋಳ ಈಗ ನಾನು 1 ಕ್ವಿಂಟಲ್ ನಾನು ಬೆಳೆದೆ ಅಂತಂದರೆ ಜೋಳನ ಈಗ ಮುಂದಿನ ಇದಕ್ಕೂ ನಾನು ಬೀಜಕ್ಕಂತ ನಾನು ಇಟ್ಕೊಂಡಿರ್ತೀನಿ. ಮುಂದಿನ ವರ್ಷದವರೆಗೂ ಆ ಬೀಜ ನನಗೆ ಇರಬೇಕು. ಆ ಬೀಜ ಇರಬೇಕಂದಾಗ ಏನು ಮಾಡ್ತಾರೆ ನಮ್ಮ ರೈತರು, ಬೇವಿನ ಎಲೆಗಳನ್ನ ಅದರಲ್ಲಿ ಹಾಕಿಡ್ತಾರೆ, ಬೇವಿನ ಎಲೆ. ಆಮೇಲೆ ಸ್ಟೋರ್ ಮಾಡೋಕ್ಕಿಂತ ಮುಂಚೆನೇ ಕೆಮಿಕಲ್ಸನ್ನು ಹಾಗೆ ಸ್ವಲ್ಪ ಸಿಂಪಡಿಸಿ ಅದನ್ನು ಹಾಕಿ ಇಟ್ಕೊತಾರೆ. ಮುಂದಿನ ಸೀಸನ್ಗೆ ಅದು ಬಳಕೆ ಆಗಲಿ, ಯಾವುದೇ ಹುಳಗಳು ಬರಬಾರ್ದು, ಯಾವುದೇ ರೋಗ ಆಗಬಾರ್ದು ಅಂತೇಳಿ ಬೀಜನ ಸಂರಕ್ಷಣೆ ಮಾಡ್ಕೊಂತಾರೆ. ಈಗ ಕೆಮಿಕಲ್ ಅಂತ ಹೇಳೋದು, ಯಾವ ಕೆಮಿಕಲ್ ಯೂಸ್ ಮಾಡ್ತಾರೆ ಅಂತಂದರೆ ಬಾವಿಸ್ಟಿನ್ ಯೂಸ್ ಮಾಡ್ಬೋದು. ಬಾವಿಸ್ಟಿನನ್ನು ಎಲ್ಲ ಬೀಜಕ್ಕೆ ಸಿಂಪಡಿಸ್ಕೊಂಡು ನೀಟಾಗಿ ಪೌಡ್ರೆಲ್ಲ ಹಚ್ಚಿಬಿಟ್ಟು ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂತಾರೆ. ಬಟ್ ಅದನ್ನು ಅವ್ರು ಯಾವುದೇ ಕಾರಣಕ್ಕೂ ಸೇವಿಸಲಿಕ್ಕೆ ಆಗಲ್ಲ. ಈಗ ಉತ್ತಮ ಗುಣಮಟ್ಟದ ಬೀಜಗಳನ್ನ ಯಾವ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಂತೀರ ಮೇಡಮ್? ಸರ್, ಉತ್ತಮ ಗುಣಮಟ್ಟದ ಬೀಜಗಳನ್ನ ಯಾವ ರೀತಿ ಆಯ್ಕೆ ಮಾಡ್ಕೊಂತೀವಿ ಅಂದರೆ, ನಾವು ಈಗ ಬೀಜ ತರಕ್ಕೆ ಹೋದಾಗ ಅದ್ರ ಮೇಲೆ ಚೀಟಿ ಅಂತ ಇರುತ್ತೆ ಒಂದು, ಆಯ್ತಾ? ಆ ಚೀಟಿನ ನೋಡಿ ನಾವು ಆ ಬೀಜನ ತಗೊಂತೀವಿ. ಈಗ ನಮ್ಮ ರೈತರು ಎಲ್ಲ ಯೂಸ್ ಮಾಡೋದು ಯಾವುದು ಅಂತಂದ್ರೆ ಬಿಳಿದು ಚೀಟಿ ಇರುತ್ತೆ, ಅದು ಏನೋ ಚೀಲದ ಮೇಲೆ, ಆ ಥರದ್ದು ಮಾತ್ರನೇ ತಗೊಂತಾರೆ. ಯಾಕಂದರೆ ಅದು ಸರ್ಟಿಫೈ ಆಗಿರ್ತಕ್ಕಂಥ ಸೀಡ್ಸು. ಅದು ನಮ್ಮ ಸ್ಥಳೀಯ ಅಭಿವೃದ್ಧಿ ಶಾಸ್ತ್ರ ಸೈಂಟಿಸ್ಟ್ ಅವರೆಲ್ಲ ಏನು ಮಾಡಿರ್ತಾರೆ, ಆ ಬೀಜನ ನೀಟಾಗಿ ಟೆಸ್ಟ್ ಮಾಡಿರ್ತಾರೆ ಹೊಲದಲ್ಲಿ ಮತ್ತು ಲ್ಯಾಬಲ್ಲಿ ಟೆಸ್ಟ್ ಮಾಡಿಬಿಟ್ಟು ಏನಾಗುತ್ತೆ, ಇದು ಗುಣಮಟ್ಟದ ಬೀಜ ಅಂತೇಳಿ ನಮ್ಮ ಗೌರ್ಮೆಂಟು ಅವರೆಲ್ಲ ಕೂತ್ಕೊಂಡು ಒಂದು ಚರ್ಚೆಯನ್ನು ಮಾಡಿ, ಆ ಚರ್ಚಾ ಗೋಷ್ಠಿಯಲ್ಲಿ ಏನಾಗುತ್ತೆ, ಅದರಲ್ಲಿ ಸೀಡ್ ಇನ್ಸ್ಪೆಕ್ಟರ್ ಕೂಡ ಇರ್ತಾರೆ, ಬೀಜಗಳ ಇನ್ಸ್ಪೆಕ್ಟರ್ ಅಂತ ಒಬ್ರು ಇರ್ತಾರೆ, ಅವರು ಕೂಡ ಇನ್ವಾಲ್ವ್ಮೆಂಟ್ ಆಗಿ ಈ ಬೀಜ ಒಳ್ಳೆ ಗುಣಮಟ್ಟ ಬೀಜ ಇದೆ, ಇದಕ್ಕೆ ಯಾವುದೇ ರೋಗ ಬರುವುದಿಲ್ಲ, ಇದನ್ನು ನಾವು ನಮ್ಮ ರೈತರಿಗೆ ನಾವು ಪರಿಚಯಿಸಬಹುದು, ಅವರು ಇದನ್ನು ಬಳಕೆ ಮಾಡಬಹುದು ಅಂತೇಳಿ ಅದನ್ನು ಏನೋ ಸರ್ಟಿಫೈ ಮಾಡ್ತಾರೆ. ಮಾಡಿ ಅದು ಬಿಳಿದು ಏನು ಚೀಟಿ ಇರುತ್ತಲ್ಲ ಬೀಜಗಳ ಮೇಲೆ, ಅಂಥ ಬೀಜಗಳ ಮಾತ್ರ ಬಳಕೆ ಮಾಡಬೇಕು. ಇದು ಉತ್ತಮ ಗುಣಮಟ್ಟದ ಬೀಜ. ಈಗ ಉತ್ತಮ ಗುಣಮಟ್ಟದ ಬೀಜಗಳಲ್ಲಿ ಕೆಲವು ಸಾರಿ ಈ ಕೆಟ್ಟೋಗಿರೋಂಥ ಬೀಜಗಳು, ಸತ್ತಿರೋಂಥ ಬೀಜಗಳು ಇವೆಲ್ಲ ಇರ್ತವೆ, ಇದನ್ನು ಯಾವ ರೀತಿ ಗುರುತಿಸಬೇಕು, ಯಾವ ರೀತಿ ತೆಗಿಬೇಕಾಗತ್ತೆ ಮೇಡಮ್? ಸರ್, ಈಗ ಉತ್ತಮ ಗುಣಮಟ್ಟದ ಬೀಜಗಳನ್ನು ಈಗ ಅಂಗಡಿಯಿಂದ ನಮ್ಮ ರೈತ ತೊಗೊಂಡೋದ್ರೆ, ಅವನು ಮನೆಗೆ ಹೋದ ಕೂಡಲೇ ಅದನ್ನು ಚೀಟಿ ತೆಗೆದಿಡ್ತಾನೆ, ಅವನು ಇಸ್ಕೊಂಬಂದಿರ್ತಕ್ಕಂಥ ರಿಸಿಪ್ಟ್ಗಳು ಅವನ್ನೆಲ್ಲ ಅವರು ಏನು ಅಂಗಡಿಯೊಳಗೆಲ್ಲ ತೊಗೊಂಬಂದಿರ್ತಲ್ಲ ಅದನ್ನೆಲ್ಲ ನೀಟಾಗಿ ತೆಗೆದಿಟ್ಬಿಟ್ಟು ಬೀಜಗಳನ್ನು ಏನು ಮಾಡ್ತಾನೆ, ಸಪ್ರೇಟ್ ಮಾಡ್ತಾನೆ ಮತ್ತು ನೀಟಾಗಿ ಕೇರ್ತಾರೆ. ಕೇರ್ಬಿಟ್ಟು ಕೆಟ್ಟಿರೋ ಬೀಜಗಳನ್ನು ಒಂದು ಕಡೆಗಿಟ್ಟು ಒಳ್ಳೆ ಬೀಜಗಳನ್ನು ಸಪ್ರೇಟ್ ಇಡ್ತಾರೆ. ಸೊ ಅವಾಗ ಒಳ್ಳೆ ಬೀಜಗಳನ್ನು ಏನು ಮಾಡ್ತಾರೆ, ಬಿತ್ತುತ್ತಾರೆ. ಬಿತ್ತಿ ಆ ಕೆಟ್ಟೋಗಿರೋ ಬೀಜಗಳದ್ದು ಆಗಲೇ ಅದರದ್ದು ಸೈಜ್ ಕಡಿಮೆ ಆಗಿರುತ್ತೆ, ಆಮೇಲೆ ಅದರದ್ದು ಏನೂ ಒಂಥರ ರೋಗ ಬಂದಿರೋ ಬೀಜ ಆದಂಗೆ ಆಗಿರುತ್ತೆ, ಆಮೇಲೆ ಅದರದ್ದು ಕಲರ್ ಕೂಡ ಚೇಂಜ್ ಆಗಿರುತ್ತೆ. ಅವೆಲ್ಲ ಏನು ಕೆಟ್ಟೋಗಿರ್ತಕ್ಕಂಥ ಬೀಜಗಳು, ಆಯಿತಾ? ಅವನ್ನೆಲ್ಲ ಸಪ್ರೇಟ್ ಮಾಡಿಟ್ಕೊಂಡು ಈ ಬೀಜಗಳನ್ನು ಅವರು ಬಿತ್ತುತ್ತಾರೆ. ಆ ಬಿತ್ತಿದ ಕೂಡಲೇ ಅವು ಚೆನ್ನಾಗಿ ಹುಟ್ಟಿದ್ವು ಅಂದ್ರೆ ಬೀಜಗಳು, ಆವಾಗ ಅದು ಓಕೆ. ಅವನು ಹುಟ್ಟಲಿಲ್ಲ, ಬೀಜ ಏನಾದರೂ ಅವನಿಗೆ ತೊಂದರೆ ಆಯಿತು, ಅವನಿಗೆ ಇಳುವರಿ ಕಡಿಮೆ ಆಯಿತು ಅಂತಂದಾಗ ಏನಾಗುತ್ತೆ ಅಂದರೆ, ಅವನು ತಕ್ಷಣ ಏನು ಮಾಡ್ತಾನೆ, ನಮ್ಮ ಕೃಷಿ ಇಲಾಖೆಗೆ ಹೋಗಿ ದೂರು ಕೊಡ್ಬೋದು. ದೂರು ಕೊಟ್ಟಾಗ ಅವನೇನು ಮಾಡ್ತಾನೆ, ಕರೀತಾನೆ. ಯಾರನ್ನು ಕರೀತಾರೆ? ಸೀಡ್ ಇನ್ಸ್ಪೆಕ್ಟ್ರನ್ನ ಕರೀತಾನೆ. ಸೀಡ್ ಇನ್ಸ್ಪೆಕ್ಟ್ರನ್ನ ಕರೆದು ಮತ್ತು ಈ ಬೆಳೆದಿರ್ತಕ್ಕಂಥ ರೈತನನ್ನು ಕೂಡಿಸ್ಕೊಂಡು ಅವರೇನು ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಮತ್ತು ನಮ್ಮ ರೈತ ಈ ರೀತಿ ಕಂಪ್ಲೇಂಟ್ ಮಾಡಿದ್ದಾನೆ, ಈ ಬೀಜ ಹಿಂಗಿದೆ, ನೀವು ಯಾವ ರೀತಿ ಇದ್ರ ಮೇಲೆ ನೀವು ಇದನ್ನು ಕೊಟ್ಟಿದ್ದೀರಾ ಅಂತ ಅವ್ರ ಜೊತೆ ಚರ್ಚೆ ಮಾಡುವಾಗ ಮತ್ತೆ ಏನು ಮಾಡ್ತಾನೆ, ನಮ್ಮ ಇನ್ಸ್ಪೆಕ್ಟರು ಅದೇ ಬೀಜಗಳನ್ನ ತೊಗೊಂಡೋಗಿ ಅವನು ಮತ್ತೆ ಇನ್ನೊಂದ್ಸತಿ ಟೆಸ್ಟ್ ಮಾಡ್ತಾನೆ. ಅದನ್ನು ರೀಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ ನಾವು. ಅದನ್ನೆಲ್ಲ ಟೆಸ್ಟ್ ಮಾಡಿ ಲ್ಯಾಬು ಫೀಲ್ಡಲ್ಲಿ ಎಲ್ಲ ಟೆಸ್ಟ್ ಮಾಡಿ ಮತ್ತೆ ಅದನ್ನು ಅದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದಾಗ ಆವಾಗ ಅವನು ಅದನ್ನು ಐಡೆಂಟಿಫೈ ಮಾಡಿ ಇದ್ರ ಸೌರ್ಸ್ ಎಲ್ಲಿಂದ ಬಂತು, ಯಾರು ಇದನ್ನು ಪರಿಚಯಿಸಿದ್ರು, ಯಾವ ಏನು ತಳಿ ಅಭಿವೃದ್ಧಿ ಶಾಸ್ತ್ರ ಇದನ್ನು ಬಳಕೆ ಮಾಡಿಕೊಂಡ್ರು ಅಂತ ಎಲ್ಲ ಹೀಗೆ ಒಂದರಿಂದ ಒಂದು ಇದು ಮುಂದುವರಿತಾ ಹೋಗುತ್ತೆ. ಸೊ ಆವಾಗ ಏನಾಗುತ್ತೆ, ನಮ್ಮ ಇನ್ಸ್ಪೆಕ್ಟರ್ಗೆ ಗೊತ್ತಾಗುತ್ತೆ ಏನಿದೆ ಇದರಲ್ಲಿ ಫಾಲ್ಟು, ನಮ್ಮ ಬೀಜದಲ್ಲಿ ಇದೆಯೋ ಅಥವಾ ಅವನು ಏನು ಕ್ಲೈಮೇಟಲ್ಲಿ ಇದೆಯೋ ಅಂತೇಳಿ ಗೊತ್ತಾಗುತ್ತೆ. ಸೊ ಆವಾಗ ಮತ್ತೊಂದು ಸತಿ ಅದು ಹಿಂಗೆ ಎಷ್ಟಂದರೆ 9 ತಿಂಗಳವರೆಗೂ ಟೈಮ್ ಇರುತ್ತೆ ಸರ್. ಒಂದು ಸತಿ ಬೀಜ ಬೆಳೆದ ಅಂತಂದಾದ್ಮೇಲೆ ಅವನು ಕಂಪ್ಲೀಟ್ ತಗೊಂಡು ಆ ಮತ್ತೆ ರೀಸ್ಯಾಂಪ್ಲಿಂಗ್ ಮಾಡಿ ಮತ್ತೆ ರೀಪ್ರೊಸೆಸಿಂಗ್ ಎಲ್ಲ ಮಾಡಿ ಆ ಬೀಜನ ಮತ್ತೆ ನಮ್ಮ ರೈತರಿಗೆ ಪರಿಚಯಿಸ್ಬೇಕಂದ್ರೆ ಒಂದು 9 ತಿಂಗಳು ಟೈಮ್ ಇರುತ್ತೆ. 9 ತಿಂಗಳಲ್ಲೇ ಅವರು ಈ ಕೆಲಸ ಮಾಡಬೇಕು. ಈಗ ನಮ್ಮ ರೈತರು ಉತ್ತಮ ಬೀಜಗಳ ಆಯ್ಕೆಯಲ್ಲಿ ಏನಾದರೂ ಮೋಸ ಆದರೆ, ನೀವು ಹೇಳ್ದಂಗೆ ಸರಿ ಗುಟ್ಲಿಲ್ಲ, ಇಳುವರಿ ಬರಲಿಲ್ಲ ಅಥವಾ ಏನಾದರೂ ಈ ಥರ ಸಮಸ್ಯೆಗಳು ಬಂದಾಗ ಅವರು ನ್ಯಾಯ ಕೇಳ್ಬೋದು ಕೃಷಿ ಇಲಾಖೆಗೆ ಹೋಗಿ ಅಂತೀರಾ? ಅಂದರೆ ಅವು ಎಲ್ಲ ದಾಖಲೆನ ಇಟ್ಕೊಂಡಿರ್ಬೇಕು, ನಾವು ಯಾವ ಬೀಜ ತಗೊಂಡಿದ್ವಿ, ರೆಸಿಪ್ಟು, ಸ್ವಲ್ಪ ಸ್ಯಾಂಪಲ್ ಬೀಜ, ಅದೆಲ್ಲವನ್ನು ಇಟ್ಕೊಂಡಿದ್ದಾಗ ನಾವು ನ್ಯಾಯ ಕೇಳ್ಬೋದು ಅಂತೀರಾ? ಹೌದು ಸರ್, ಕೇಳ್ಬೋದು. ಯಾಕಂದರೆ ನಮ್ಮ ರೈತರಿಗೆ ಅದು ರೈಟ್ಸ್ ಇದೆ. ಯಾಕಂದರೆ ಈಗ ಅವನು ತೊಗೊಂಬಂದಿದ್ದಾನೆ ಅಂತಂದಮೇಲೆ ಅದು ನಮ್ಮ ಇಂಟರ್ನ್ಯಾಷನಲ್ ಸೀಡ್ ಟೆಕ್ನಾಲಜಿ ಏಜೆನ್ಸಿ ಅವರಿಂದನೇ ಅದನ್ನ ಸೀಡ್ಸ್ ಅಥಾರಿಟಿ ಇರುತ್ತೆ ಅವ್ರಿಗೆ, ಅಲ್ಲಿಂದನೇ ಆ ಸೀಡನ್ನು ನಮ್ಮ ಏನು ಕಂಪ್ನಿಗೆ ಪ್ರೊಡ್ಯೂಸ್ ಮಾಡಿರ್ತಾರೆ. ಈ ಕಂಪ್ನಿಯವ್ರು ಕೊಡ್ತಾರೆ ಅಂತಂದರೆ ಸೀಡ್ಸ್ ಸುಮ್ಮನೆ ಕೊಡಲ್ಲ, ಅವರು ಕೂಡ ಎಲ್ಲಿಂದ ನಮ್ಮ ಗೌರ್ಮೆಂಟ್ ಅವರು ಮಾಡ್ರಿ ಅಂತ ಅಥಾರಿಟಿ ಅವರು ಕೊಟ್ಟರೆ ಮಾತ್ರ ನಮ್ಮ ಕಂಪ್ನಿಯವ್ರು ಸೀಡ್ಸನ್ನು ಕೊಡ್ತಾರೆ. ಆವಾಗ ಆ ಸೀಡ್ಸ್ ಏನಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ಅವ್ರು ಹೋಗಿ ಗೌರ್ಮೆಂಟ್ಗೇ ಹೇಳಬೇಕು, ಡೀಲರ್ಸ್ಗೆ ಹೇಳಂಗಿಲ್ಲ. ಡೀಲರ್ಸ್ದನ್ನು ಸಪ್ರೇಟ್ ಇರ್ತವೆ ಬೀಜಗಳು. ಇನ್ನೊಂದು ಪಬ್ಲಿಕ್ಕು ಸಪ್ರೇಟ್ ಇರುತ್ತೆ. ಪಬ್ಲಿಕ್ ಅಂತ ಅಂದರೆ ಈಗ ನಮ್ಮ ಆರ್ ಎಸ್ ಕೆದಲ್ಲಿ ಕೊಡ್ತಾರೆ, ಆಯಿತಾ, ರೈತ ಸಂಪರ್ಕ ಕೇಂದ್ರದಲ್ಲಿ ಬೀಜಗಳನ್ನ ಕೊಡ್ತಾರೆ. ಅಲ್ಲಿಂದ ತಂದಿರ್ತಕ್ಕಂಥ ಬೀಜಗಳನ್ನ ಏನಾದರೂ ಬೆಳೆದು ಮೋಸ ಹೋದ ಅಂತಂದರೆ ಅವನು ಅಲ್ಲಿಗೆ ಹೋಗಬೇಕು, ಆಯಿತಾ. ಈಗ ಕಂಪ್ನಿಗಳಿಂದ ಬೆಳೆದಿರ್ತಕ್ಕಂಥ ಬೀಜಗಳು ಅಲ್ಲಿ ಏನಾದರೂ ಮೋಸ ಹೋದ ಅಂತಂದರೆ ಅದನ್ನು ಕೂಡ ಅವನು ಡೀಲರ್ಸನ್ನು ಕರ್ಕೊಂಡು ಎ ಡಿ ಆಫೀಸ್ಗೆ ಹೋಗ್ಬೇಕು, ಕೃಷಿ ನಿರ್ದೇಶಕರ ಕಚೇರಿಗೆ ಹೋಗ್ಬೇಕು. ಯಾರನ್ನು ಡೀಲರ್ಸನ್ನು ಕರ್ಕೊಂಡು ಹೋಗ್ಬೇಕು, ಇವನೇ ನನಗೆ ಈ ಥರ ಬೀಜ ಕೊಟ್ಟಿರೋದು, ಹಿಂಗೆ ಮೋಸ ಆಗಿದೆ ಅಂದಾಗ ಆವಾಗ ಸೀಡ್ ಇನ್ಸ್ಪೆಕ್ಟರು, ಡೀಲರ್ಸು, ಕ್ರಾಪ್ ಬೆಳೆದವನು ಮೋಸ ಹೋಗಿರ್ತಕ್ಕಂಥ ರೈತ ಎಲ್ಲರೂ ಕೂತ್ಕೊಂಡು ಅದನ್ನು ಚರ್ಚಾಗೋಷ್ಠಿ ಮಾಡಿ ನಮ್ಮ ರೈತನಿಗೆ ಒಂದು ನ್ಯಾಯ ಒದಗಿಸಿ ಕೊಡ್ತಾರೆ. ನಮ್ಮ ರೈತನಿಗೆ ಯಾವತ್ತು ನಮ್ಮ ಗೌರ್ಮೆಂಟ್ ಮೋಸ ಮಾಡಲ್ಲ. ಈಗ ಮೇಡಮ್ ಅವರೇ, ಮರುಬಳಕೆ ಬೀಜಗಳಂತ ಹೇಳಿದ್ರಿ, ನಮ್ಮ ರೈತರು ಮೊದಲೆಲ್ಲ ಮರುಬಳಕೆ ಮಾಡೋಂಥ ಬೀಜಗಳನ್ನೆಲ್ಲ ಮತ್ತೆ ಮುಂದಿನ ವರ್ಷಕ್ಕೆ ಬೆಳೆದು ಈ ಬೀಜಗಳ ಮೇಲೆ ಆಗ್ತಿರ್ತಕ್ಕಂಥ ಖರ್ಚನ್ನು ಕಡಿಮೆ ಮಾಡ್ಕೊಳ್ತಾ ಇದ್ರು. ಈಗ ಶೇಂಗಾ ಇರ್ಬೋದು, ರಾಗಿ ಇರ್ಬೋದು, ಹೆಸರು, ಅಲಸಂದಿ ಬೀಜಗಳನ್ನ ಉತ್ತಮ ಗುಣಮಟ್ಟದ ಬೀಜಗಳನ್ನ ಕೇರಿ ತೂರಿ ಒಂದು ಸಂರಕ್ಷಣೆ ಮಾಡಿಟ್ಕೊಂಡು ಮುಂದಿನ ವರ್ಷ ಮರುಬಳಕೆ ಮಾಡ್ತಾ ಇದ್ರು. ಈಗ ರೈತರು ಏನಾಗ್ಬಿಡೈತೆ ಅಂದರೆ ಯಾವುದೇ ಬೀಜಗಳನ್ನ ಸಂರಕ್ಷಣೆ ಮಾಡ್ತಾಯಿಲ್ಲ, ಎಲ್ಲದಕ್ಕೂ ರೈತ ಸಂಪರ್ಕ ಕೇಂದ್ರದಲ್ಲಿ ಅವನ್ನ ಆಶ್ರಯಿಸ್ತಾರೆ, ಕ್ಯೂ ನಿಂತ್ಕೊಂಡು ಬೀಜ ತಗೊಂಡು ಬೀಜಕ್ಕೋಸ್ಕರ ಕಾಯ್ತಾರೆ. ಈಗ ಮರುಬಳಕೆ ಮಾಡೋಂಥ ಅವಕಾಶ ಇರೋಂಥ ಬೀಜಗಳನ್ನ ನಾವು ಮತ್ತೆ ಮರುಬಳಕೆ ಮಾಡ್ಕೊಂಡು ಉತ್ತಮ ಗುಣಮಟ್ಟದ ಬೀಜಗಳನ್ನ ತೆಗೆದಿಟ್ಕೊಂಡು ಮತ್ತೆ ಮರುಬಳಕೆ ಮಾಡೋದ್ರಿಂದ ನಮ್ಮ ರೈತರು ಆಗ್ತಕ್ಕಂಥ ಖರ್ಚನ್ನು ಕಡಿಮೆ ಮಾಡ್ಕೋಬೋದು ಅಂತೀರಾ? ಮಾಡ್ಕೋಬೋದು. ಅವರು ಈಗ ಅಲ್ಲಿಗೆ ಹೋಗಿ ನಾವು ಕ್ಯೂ ನಿಂದ್ರ ಬದಲು ನಾವೀಗೆ ನಾನು ಈ ಸತಿ ನಾನು ಶೇಂಗಾ ನಾನು ಬೆಳೆದಿದ್ದೀನಂತಂದರೆ ಎಷ್ಟು ಶೇಂಗಾ ನಿನ್ನ ಮನೆಗೆ ಎಷ್ಟು ಬೇಕೋ ಅಷ್ಟನ್ನ ನೀನು ತೊಗೊಂಡು ಉಳುಕಿರೋ ಶೇಂಗಾನ ಒಂದು 20 ಚೀಲ ನೀನು APMC ಮಾರ್ಕೆಟ್ಗೆ ಕೊಟ್ಟು ನೀನು 1 ಚೀಲ ಶೇಂಗಾ ಮಾತ್ರ ನೀನು ತೆಗೆದಿಟ್ಕೊಂಡ್ರೆ ನೀನು ಆ 1 ಚೀಲ ಶೇಂಗಾ ನೀನು ಮುಂದಿನ ಸಲ ಬಿತ್ತೋದಕ್ಕೆ ನೀನು ಮಾಡ್ಕೋಬೋದು. ಯಾಕಂದರೆ ಕೆಮಿಕಲ್ಸ್ ಯೂಸ್ ಮಾಡ್ಕೋಬೋದು. ಅದು ಯಾವ ಕೆಮಿಕಲ್ಸ್, ಕಾರ್ಬನ್ಡೈಸಿಮ್ ಅಂತ ಬರ್ತವೆ, ಬಯೋಸ್ಟ್ರೀನ್ ಪೌಡ್ರ್ ಅಂತ ಏನು ಫಂಜಿಸೈಡ್ಸ್ ಬರ್ತವೆ, ಇವೆಲ್ಲ ಸಿಸ್ಟಮಿಕ್ ಫಂಜಿಸೈಡ್ಸು. ಸೊ ಇವನ್ನೆಲ್ಲ ನಾವು ಬೀಜಕ್ಕೆ ಹಾಕ್ಬಿಟ್ಟು ನಾವು ಸಂರಕ್ಷಣೆ ಮಾಡಿಕೊಂಡ್ರೆ ನಾವು ಮುಂದಿನ ಸತಿ ಅದೇ ಬೀಜನ ನಾವು ಬಳಕೆ ಮಾಡ್ಕೋಬೋದು. ಅದು ಬೀಜ ಬಳಕೆ ಮಾಡೋದ್ರಿಂದ ಏನು ನಷ್ಟ ಇಲ್ಲ. ಆದರೆ ಇನ್ನೊಂದು ಏನಂತಂದರೆ ಮುಂದಿನ ಸತಿ ಆ ಬೀಜ ಬಳಕೆ ಮಾಡುವಾಗ ಏನು ಮಾಡಬೇಕು, ಬಿತ್ತುವ ಪೂರ್ವದಲ್ಲಿ ಬಿಸಿಲಿಗೆ ಒಣಗಿಸ್ಬೇಕು. ಒಂದು ಇಲ್ಲಾಂದರೆ ಈಗ ಏನು ಗಾಳಿ ಏನು ಕಿಡಕಿಯಿಂದಾಗ ಏನು ಗಾಳಿ ಬರುತ್ತಲ್ಲ ಅಂಥ ರೂಮಲ್ಲಿ ನಾವು ಅದನ್ನು ನೀಟಾಗಿ ರೂಮಲ್ಲಿನೇ ಒಣಗಿಸ್ಕೋಬೇಕು. ಎರಡು ಮೆಥಡ್ ಇದ್ದಾವೆ, ಆಯಿತಾ. ಇವೆರಡು ಮೆಥಡನ್ನು ಅದರಲ್ಲಿ ಯಾವುದರಲ್ಲಿ ಒಂದು ಮೆಥಡ್ ಅವ್ರು ಫಾಲೋ ಮಾಡಿದ್ರೂ ಬೀಜ ಚೆನ್ನಾಗಿ ಉಟ್ಕೊಂತದೆ. ಉತ್ತಮ ಬೀಜಗಳ ಬಗ್ಗೆ ಹೇಳಿದ್ರಿ, ಈ ಬೀಜಗಳ ನಾವು ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಬೀಜೋಪಚಾರ ಮಾಡಬೇಕು ಅಂತ ಹೇಳಿದ್ರಿ, ಈ ಬೀಜೋಪಚಾರ ಮಾಡೋದ್ರಿಂದ ಏನು ಅನುಕೂಲ ಅಂತೀರಾ? ಯಾಕೆ ಬೀಜೋಪಚಾರ ಮಾಡ್ಬೇಕು ರೈತರು? ಸರ್, ಬೀಜೋಪಚಾರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಈಗ ಮಣ್ಣಲ್ಲಿರ್ತಕ್ಕಂಥ ಹುಳ ಆಗಲಿ ಯಾವುದೇ ರೋಗ ಆಗಲಿ ಅದನ್ನು ತಡ್ಕೊಳ್ಳೋ ಶಕ್ತಿ ಅದಕ್ಕೆ ಬರಲಿ ಅಂತ ನಾವು ಮಾಡ್ತೀವಿ ಅಲ್ವಾ. ಈಗ ನಾವು ಮಕ್ಕಳಿಗೆ ಸಣ್ಣ ವಯಸ್ಸಲ್ಲಿ ಪೋಲಿಯೋ ಹಾಕಿಸ್ತೀವಿ ಸರ್. ಯಾಕೆ ಪೋಲಿಯೋ ಹಾಕಿಸ್ತೀವಿ? ನಮ್ಮ ಮಗುಗೆ ಯಾವುದು ಕಾಯಿಲೆ ಬರಬಾರ್ದು ಮುಂದೆ ಫ್ಯೂಚರಲ್ಲಿ, ಅವನಿಗೆ ಯಾವುದೇ ಫಿಸಿಕಲಿ ಇದಾಗಬಾರ್ದು ಅಂತ ಅನ್ನೋದಕ್ಕೋಸ್ಕರ ನಾವು ಅವನಿಗೆ ಪೋಲಿಯೋ ಹಾಕಿಸ್ತೀವಿ, ಆಯಿತಾ. ಸೊ ಅದೇ ರೀತಿ ನಾವು ಬಿತ್ತಬೇಕಾದ್ರೆ ಏನು ಮಾಡ್ತೀವಿ, ಬೀಜಗಳಿಗೆ ಉಪಚಾರ ಮಾಡ್ತೀವಿ. ಈ ಥರ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದೇ ಅನುಕೂಲ ಅಂತಾರೆ ರೈತರು? ಹ್ಞೂ ಸರ್, ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಅನುಕೂಲ. ಯಾಕಂದರೆ ಹೆಚ್ಚು ಇಳುವರಿ ತೊಗೊತಾರೆ. ಒಂದು ಇನ್ನೊಂದೇನೆಂದರೆ ಯಾವುದೇ ರೋಗ ಬರುವುದಿಲ್ಲ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ ರೋಗ ಬರುವುದಿಲ್ಲ, ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ ಹುಳುಗಳು ಕೂಡ ಬರುವುದಿಲ್ಲ. ಅದಕ್ಕೋಸ್ಕರ ಬೀಜೋಪಚಾರ ಮಾಡೋದ್ರಿಂದ ತುಂಬ ಅತ್ಯುತ್ತಮ ಒಳ್ಳೆಯದು. ಈಗ ಬೀಜೋಪಚಾರದಲ್ಲಿ ಕೆಲವರು ವಿಜ್ಞಾನಿಗಳು ಹೇಳ್ತಾ ಇರ್ತಾರೆ ಜೈವಿಕ ಬೀಜೋಪಚಾರ ಮಾಡಬೇಕು, ರಾಸಾಯನಿಕ ಬೀಜೋಪಚಾರ ಮಾಡಬೇಕು ಅಂತೆಲ್ಲ ಹೇಳ್ತಿರ್ತಾರೆ, ಯಾವ ಥರ ಮಾಡಿದರೆ ರೈತರಿಗೆ ಅನುಕೂಲ ಅಂತೀರಾ? ಸರ್, ಇಲ್ಲಿ ಜೈವಿಕ ಬೀಜೋಪಚಾರ ಮಾಡೋದ್ರಲ್ಲಿ ಅಂತಂದರೆ ಟ್ರೈಕೋಡರ್ಮಾ ಅಂತ ಬರುತ್ತೆ, ರೈಸೋಬಿಯಂ ಅಂತ ಬರ್ತವೆ, ಆಮೇಲೆ ಪಿ ಸಾಲ್ಯುಬಲೈಸರ್ ಅಂತ ಬರುತ್ತೆ, ಫಾಸ್ಫೇಟ್ ಸಾಲ್ಯುಬಲೈಸರ್ ಅಂತ ಬರುತ್ತೆ. ಇವೆಲ್ಲ ಏನಂತಂದರೆ ಜೈವಿಕ ಬೀಜೋಪಚಾರ. ಸೊ ಇವು ಹೆಂಗಂದರೆ ಮಣ್ಣಲ್ಲಿರ್ತಕ್ಕಂಥ ಬೇರೆ ಯಾವುದೇ ರೋಗಗಳು ಮಣ್ಣಿಂದ ಹುಟ್ಕೊಳ್ತಕ್ಕಂಥ ರೋಗಗಳನ್ನು ಏನು ಮಾಡುತ್ತವೆ, ದೂರ ಮಾಡುತ್ತೆ, ಆಯಿತಾ, ಜೈವಿಕ ಬೀಜೋಪಚಾರದಿಂದ. ಈಗ ಅಜೈವಿಕ ಅಂದರೆ ಇನ್ಆರ್ಗ್ಯಾನಿಕ್ ಕೆಮಿಕಲ್ಸ್ ಅಂತ ಹೇಳ್ತೀವಿ. ಕೆಮಿಕಲ್ಸಿಂದ ಯಾವಂದರೆ ಬಯೋಸ್ಟಿನ್ ಆಗಿರ್ಬೋದು, ಕ್ಲೋರೋಪೈರಿಫಾಸ್ ಆಗಿರ್ಬೋದು, ಅಥವಾ ಕಾರ್ಬನ್ ಡೈಸಿಮ್ ಆಗಿರ್ಬೋದು, ಇನ್ನೊಂದು ಕೆ ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಹೇಳ್ತೀವಿ, ಈ ಆಮೇಲೆ ಹೆಚ್ ಸಿ ಎಲ್ ಅಂತ ಆಗಿರ್ಬೋದು, ಇವೆಲ್ಲ ಆ್ಯಸಿಡ್. ಸೊ ಈ ಪೊಟ್ಯಾಷಿಯಂ ನೈಟ್ರೇಟ್ ಇದನ್ನೇನದ ರಾಗಿ ಬಳಕೆ ಮಾಡ್ಬೋದು. ನಾವು ಬಿತ್ತುವ ಪೂರ್ವದಲ್ಲಿ ಈ ಪೊಟ್ಯಾಷಿಯಂ ನೈಟ್ರೇಟನ್ನು ತೊಗೊಂಡು ಬಂದು ಅದು ಜಸ್ಟ್ ಏನೋ 1 ಗ್ರಾಮ್ ಸ್ವಲ್ಪ ಡಬ್ಬಿ ಇರುತ್ತೆ, ಸೊ ಅದನ್ನು ತಂದು ಜಸ್ಟ್ 1 ಗ್ರಾಮ್ ಅಥವಾ 1 ಮುಚ್ಚಣಿಕೆ ಇದರಲ್ಲಿ ಏನೋ ಆ ಕೆಮಿಕಲ್ ತೊಗೊಂಡು 1 ಲೀಟರ್ ಅಥವಾ 2 ಲೀಟರ್ ನೀರಲ್ಲಿ ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಿಶ್ರಣ ಮಾಡಿ ನಮ್ಮ ಬೀಜಗಳನ್ನು ಅದರಲ್ಲಿ ಬಳಸಬೇಕು ಅಂದರೆ ಗೋರಾಡಬೇಕು ಬೀಜಗಳನ್ನು. ಗೋರಾಡೋದ್ರಿಂದ ಏನಾಗುತ್ತೆ, ಅದರಲ್ಲಿರ್ತಕ್ಕಂಥ ಯಾವುದೇ ರೋಗ ಇರ್ಬೋದು ಅಥವಾ ಯಾವುದೇ ಹುಳಗ ಇರ್ಬೋದು ಅದು ಹೊರಗೆ ಬರುತ್ತೆ. ಆಮೇಲೆ ಬೀಜಗೆ ಶಕ್ತಿ ಕೊಡುತ್ತೆ ರೋಗ ಬರಲಾರ್ದಂಗೆ. ಆಮೇಲೆ ಒಳ್ಳೆ ಬೀಜಗಳು ಹುಟ್ಟುವುದು ಅಂತೇಳಿ ಈಗ ಜರ್ಮಿನೇಷನ್ ಅಂತ ಹೇಳ್ತೀವಿ. ಸೊ ಜರ್ಮಿನೇಷನ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ನಾವು ಬೀಜೋಪಚಾರ ಮಾಡೋದ್ರಿಂದ, ಯಾವುದೇ ಬೀಜ ಸಾಯುವುದಿಲ್ಲ. ಅದಕ್ಕೋಸ್ಕರ ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಮಾಡೋದ್ರಿಂದ ಇಷ್ಟೆಂದ್ರೆ ಅನುಕೂಲ ಇರಬೇಕಾದ್ರೆ ರೈತರು ಕೆಲವರು ಬೀಜೋಪಚಾರ ಮಾಡ್ತಾರೆ, ಕೆಲವರು ಬೀಜೋಪಚಾರ ಮಾಡೋದಿಲ್ಲ. ಇದ್ರ ಬಗ್ಗೆ ನೀವು ಏನಾದರೂ ಈ ಅರಿವು ಮೂಡಿಸೋಂಥ ಕಾರ್ಯಕ್ರಮಗಳು ಅಥವಾ ಬೇರೆ ಏನೇನು ಕ್ರಮಗಳು ಈಗ ಕೃಷಿ ಇಲಾಖೆ ಇರ್ಬೋದು ಬೇರೆ ಬೇರೆ ಇಲಾಖೆಗಳು ಈ ಬೀಜೋಪಚಾರ ಮಾಡೋದ್ರ ಬಗ್ಗೆ ಏನಾದರೂ ರೈತರಿಗೆ ಅರಿವು ಮೂಡಿಸೋಂಥ ಕಾರ್ಯಕ್ರಮಗಳು ಮಾಡ್ತಾ ಇರ್ತಾವೆ ಮೇಡಮ್? ಹಾಂ ಸರ್, ಈಗ ಬೀಜೋಪಚಾರ ಮಾಡಬೇಕಾದ್ರೆ ಈಗ ಜೈವಿಕ ಗೊಬ್ಬರಗಳಂತ ಹೇಳಿದ್ವಿ. ಜೈವಿಕ ಗೊಬ್ಬರಗಳಲ್ಲಿ ಟ್ರೈಕೋಡರ್ಮ್ ಆಗಲಿ ರೈಸೋಬಿಯಮ್ ಆಗಲಿ ಅವು ಮಾಡಬೇಕಾದ್ರೆ ಏನೂ ತೊಂದರೆ ಆಗಲ್ಲ. ಜಸ್ಟ್ ನಾವೇನು ಮಾಡ್ತೀವಿ, ಕೈಗೆ ಗ್ಲೋವ್ಸ್ ಹಾಕೊಂಡಿರ್ತೀವಿ, ಕೈಗೆ ಗ್ಲೋವ್ಸ್ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ತೀವಿ. ಒಂದು ಇನ್ನೊಂದೇನಂತಂದರೆ ಈಗ ಕೆಮಿಕಲ್ಸ್ ಯೂಸ್ ಮಾಡಬೇಕಾದ್ರೆ ಏನು ಮಾಡಬೇಕು, ಮಾಸ್ಕ್ ಹಾಕೋಬೇಕು ಮೂಗಿಗೆ, ಆಯಿತಾ, ಆಮೇಲೆ ಕೈಗೆ ಗ್ಲೌಸ್ ಹಾಕ್ಕೊಂಡಿರ್ಬೇಕು, ಯಾವುದೇ ಇನ್ಫೆಕ್ಷನ್ ಆಗಬಾರ್ದು ಅಂತೇಳಿ. ಆಮೇಲೆ ಸುಮ್ಮನೆ ಕೂದಲನ್ನೆಲ್ಲ ಬಿಟ್ಟು ಇದು ಮಾಡ್ಕೊಂಡಿರಬಾರ್ದು. ಸೊ ಈ ರೀತಿ ಸಿಸ್ಟಮೆಟಿಕ್ ಆಗಿ ಹಾಕ್ಬಿಟ್ಟು ಬಟ್ಟೆಗಳನ್ನ ಧರಿಸ್ಕೋಬೇಕು. ಅದಕ್ಕಂತಲೇ ಒಂದು ಏನು ಕೋಟ್ ಅಂತ ಇರುತ್ತೆ, ಈಗ ನಾವು ಮಳೆಗಾಲದಲ್ಲಿ ಧರಿಸ್ಕೊತೀವಲ್ಲ ರೇನ್ ಕೋಟ್ ಅಂತ, ಅಂಥವೇನಾದರೂ ಬಟ್ಟೆಗಳನ್ನ ಇಟ್ಕೊಂಡು ಬೀಜೋಪಚಾರ ಮಾಡಬೇಕಾದ್ರೆ ಹಾಕ್ಕೋಬೇಕು. ಬೀಜೋಪಚಾರ ಆದ ತಕ್ಷಣ ಏನು ಮಾಡಬೇಕು, ಆ ಬಟ್ಟೆಗಳನ್ನ ತೆಗೆದಿಡ್ಬೇಕು. ಆಮೇಲೆ ಇನ್ನೊಂದು ಮುನ್ನೆಚ್ಚರಿಕೆ ಏನಂತಂದರೆ, ಬೀಜೋಪಚಾರ ಮಾಡಬೇಕಾದ್ರೆ ಕೈಯಿಂದ ಯಾವತ್ತೂ ಮಿಕ್ಸ್ ಮಾಡಬಾರ್ದು ಬೀಜಗಳನ್ನ, ರುಬ್ಬಬಾರ್ದು ಬೀಜಗಳಿಗೆ. ಆ ರೀತಿ ರುಬ್ಬೋದ್ರಿಂದ ಏನಾಗುತ್ತೆ, ಬೀಜದ ಮುಂದೆ ಏನಿರುತ್ತಲ್ಲ ತುದಿ, ಆ ತುದಿನ ನಾವು ಹೈಲಮ್ ಅಂತ ಹೇಳ್ತೀವಿ. ಸೊ ಆ ಹೈಲಮ್ಮನು ನಾಶ ಆಗುತ್ತೆ. ಆ ಹೈಲಮ್ ನಾಶ ಆಯ್ತಂದ್ರೆ ಏನಾಗುತ್ತೆ, ಒಳಗಿರ್ತಕ್ಕಂಥ ಏನು ಅದು ಬೇರು ಇರುತ್ತಲ್ಲ ತಾಯಿ ಬೇರು, ಅದು ಸತ್ತೋಗುತ್ತೆ. ಬೀಜಗಳಲ್ಲಿ ಕೂಡ ತಾಯಿ ಬೇರು ಅಂತ ಇರುತ್ತೆ. ಸೊ ಅದು ಸತ್ತೋಗುತ್ತೆ. ಆ ತಾಯಿ ಬೇರು ಸತ್ತೋದ್ರೆ ನಮ್ಗೆ ಬೀಜನೇ ಹುಟ್ಟಲ್ಲ ಸರ್. ಹಂಗಾಗಿ ಏನು ಮಾಡಬೇಕು, ಬೀಜೋಪಚಾರ ಮಾಡುವಾಗ ನಾವು ಮುನ್ನೆಚ್ಚರಿಕೆ ಕ್ರಮಗಳು, ಮಾಸ್ಕ್ ಹಾಕೋಬೇಕು, ಗ್ಲೌಸ್ ಹಾಕೋಬೇಕು, ಆಮೇಲೆ ಒಂದು ಕೋಟ್ ಹಾಕ್ಕೊಂಡಿರ್ಬೇಕು. ಸೊ ಅದನ್ನೆಲ್ಲ ಹಾಕಿ ನೀಟಾಗಿ ಕೈಯಿಂದ ರಬ್ ಮಾಡಬಾರ್ದು. ಅದನ್ನು ಜಸ್ಟ್ ಏನು ಮಾಡಬೇಕು, ಮರದಲ್ಲಿ ಕೆಮಿಕಲ್ ಹಾಕೋಬೇಕ್ರಿ. ಕೆಮಿಕಲ್ ಈಗ ನಾನು ಟ್ರೈಕೋಡರ್ಮ್ ಅಂತ ಹೇಳಿದೆ, ಟ್ರೈಕೋಡರ್ಮನ ಫಸ್ಟು ಬೀಜಗಳು ಹಾಕೋಬೇಕು. ಬೀಜಗಳು ಹಾಕೊಂಡು ಆಮೇಲೆ ಟ್ರೈಕೋಡರ್ಮನ ಸ್ವಲ್ಪ ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದನ್ನೇನಾದ ನಮ್ಮ ಮರದಲ್ಲಿ ಇರ್ತಕ್ಕಂಥ ಶೇಂಗಾ ಬೀಜಕ್ಕೆ ಹಾಕ್ಕೊಂಡು ಕೇರಬೇಕು. ಕೇರಿದ್ರೆ ಏನಾಗುತ್ತೆ, ಅದು ನೀಟಾಗಿ ಎಲ್ಲ ಕಡೆಗೂ ಮಿಕ್ಸ್ ಆಗುತ್ತೆ. ಸೊ ಮಿಕ್ಸ್ ಆಗಿರ್ತಕ್ಕಂಥ ಬೀಜಗಳನ್ನ ಒಂದು ಕಡೆ ಇಟ್ಕೋಬೇಕು. ಇಲ್ಲ ನೀವು ಮರದಲ್ಲಿ ಮಾಡಿಲ್ಲ ಅಂದಾಗ ಪುಟ್ಟಿ ಒಳಗೆ ಹಾಕೋಬೇಕು. ಪುಟ್ಟಿಲಿ ಬೀಜಗಳು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕೆಮಿಕಲ್ಸ್ ಹಾಕ್ಕೊಂಡು ಏನು ಜಸ್ಟ್ ಪುಟ್ಟಿನ ಮೇಲೆ ಕೆಳಗೆ ಮೇಲೆ ಕೆಳಗೆ ಹಿಂಗೆ ತೂರಾಡಬೇಕು ಅಷ್ಟೇ. ಸೊ ಅವಾಗ ಏನಾಗುತ್ತೆ, ನೀಟಾಗಿ ಎಲ್ಲ ಬೀಜಗಳಿಗೂ ಗೊಬ್ಬರ ಹತ್ಕೊಂತದ್ದು. ಸೊ ಈ ರೀತಿ ಆಮೇಲೆ ತಾಡಪಲ್ಲಾಗಲಿ, ತಾಡಪಲ್ಲ ಏನು ಮಾಡ್ತೀವಿ ಅಂತಂದರೆ ಸೇಮ್ ಬೀಜಗಳು ಹಾಕಿ ಒಂದು ಕಡೆಯಿಂದ ತಾಡಪಲ್ಲು ಇನ್ನೊಂದು ಕಡೆಗೆ ಹಿಂಗೆ ಇಬ್ಬರು ಹಿಡ್ಕೊಂಡು ಇದನ್ನು ತಿರುಗಿಸ್ಬೇಕು. ಸೊ ಆ ರೀತಿ ತಿರುಗಿಸೋದ್ರಿಂದ ಏನಾಗುತ್ತೆ, ನೀಟಾಗಿ ಬೀಜಗಳು ಕೆಮಿಕಲ್ ಜೊತೆ ಮಿಶ್ರಣ ಆಗುತ್ತೆ. ಬೀಜೋಪಚಾರ ಮಾಡೋದ್ರಿಂದ ಎಷ್ಟೆಲ್ಲ ಅನುಕೂಲಗಳದ ಅಂತ ಅಂದಾಗ, ಈಗ ರೈತರು ಯಾವ ಸಮಯದಲ್ಲಿ ಮಾಡಬೇಕು, ಈಗ ಬಿತ್ತೋದಕ್ಕಿಂತ ಪೂರ್ವ ಎಷ್ಟು ಗಂಟೆ ಮೊದಲು ಮಾಡಬೇಕಾಗತ್ತೆ, ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕಾಗತ್ತೆ? ಸರ್, ಇದು ಬೀಜೋಪಚಾರ ಮಾಡುವುದು ಯಾವಾಗ ಅಂದರೆ, ಇವಾಗ ನಾವು ಮಧ್ಯಾಹ್ನ ಬಿತ್ತಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತಂದಾಗ ಬೆಳಿಗ್ಗೆನೇ ಮಾಡ್ಕೋಬೇಕು ಸರ್. ಆಯಿತಾ, ಒಂದು 12 ಗಂಟೆಗೆ ನಾನು ಬಿತ್ತುತ್ತೀನಿ ಅಪ್ಪ ಇವತ್ತು ಅಂತಂದರೆ ಒಂದು ಬೆಳಿಗ್ಗೆ ಒಂದು 8 ಗಂಟೆಗೆ ಮಾಡ್ಕೋಬೇಕು. ಒಂದು 8-9 ರಷ್ಟರೊಳಗೆ ಮಾಡಿಕೊಂಡು ಬೀಜನ ಬಿಸಿಲಿಗೆ ಸ್ವಲ್ಪ ಒಣಗಿಸ್ಬೇಕು. ಟ್ರೀಟ್ ಮಾಡಿರ್ತಕ್ಕಂಥ ಬೀಜೋಪಚಾರ ಮಾಡಿರ್ತಕ್ಕಂಥ ಬೀಜಗಳನ್ನು ಬಿಸಿಲಿಗೆ ಹಾಕಬೇಕು. ಹಾಕಿದ ನಂತರ ನೀ ಯಾಕೆ ಬಿಸಿಲಿಗೆ ಹಾಕ್ಬೇಕಂದ್ರೆ ಅದು ಕೆಮಿಕಲ್ ಜೊತೆ ನಾವು ನೀರು ಹಾಕಿರ್ತೀವಿ. ಸೊ ಅದು ನೀರು ಅದೆಲ್ಲ ಏನು ಆ ಕೆಮಿಕಲ್ ಬೀಜಗಳಿಗೆ ಚೆನ್ನಾಗಿ ಹತ್ಕೊಳ್ಳಿ ಅಂತೇಳಿ ನಾವು ಒಣಗಿಸ್ಬೇಕು. ನೆರಳಲ್ಲಿನೂ ಒಣಗಿಸ್ಬೋದು ಸರ್, ನೆರಳಲ್ಲಿನೂ ಒಣಗಿಸ್ಕೋಬೋದು. ನೆರಳು ಗಿಡದ ನೆರಳಾಗಿರ್ಬೋದು ಅಥವಾ ಮೋಲ್ದಲ್ಲಿನೇ ನಿಮ್ಮ ಮನೆಗಳಿದ್ರೆ ಆ ಮನೆಯಲ್ಲಿ ಕೂಡ ನೀವು ಒಣಗಿಸ್ಕೋಬೋದು ಅಥವಾ ಬಿಸಿಲಿಗೂ ಹಾಕೋಬೋದು. ಯಾವುದಾದ್ರೂ ಸರಿ, ಒಟ್ಟು ಒಣಗಿಸ್ಬೇಕು ನೀವು ಬಿತ್ತೋ ಪೂರ್ವದಲ್ಲಿ. ಅದು ನೀಟಾಗಿ ಒಣಗಿದಾಗ ಮಾತ್ರ ಅವಾಗ ಆ ಬೀಜಗಳನ್ನು ಬಿತ್ತಬೇಕು. ಮತ್ತೆ ಮೇಡಮ್, ರೀ ಬೀಜೋಪಚಾರ ಮಾಡಬೇಕು ಅಂತೆಲ್ಲ ಹೇಳ್ತಿರ್ತಾರೆ, ರೈತರು ಯಾವ ರೀತಿ ಆಸಕ್ತಿ ವಹಿಸ್ತಾರೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಲಿಕ್ಕೆ? ಅಂದರೆ ರೈತರು ಇವಾಗ ಅಂತಂದರೆ ಆಲ್ಮೋಸ್ಟ್ ಎಲ್ಲ ರೈತರು ಆಸಕ್ತಿ ಉಳ್ಳವರೇ ಸರ್. ಯಾಕಂದರೆ ಈಗ ಎಲ್ಲ ನಮ್ಮ ರೈತರು ಎಜುಕೇಟೆಡ್ ಆಗಿದ್ದಾರೆ. ಅವರು ಒಂದು ಏನೋ ಸೈಂಟಿಫಿಕ್ ಆಗಿ ಯಾವುದೇ ಒಂದು ರೀಸನ್ ಸಿಕ್ಕರು ಕೂಡ ಅದನ್ನು ಅವ್ರು ಫಾಲೋ ಮಾಡೋಷ್ಟು ಕೂಡ ತಿಳುವಳಿಕೆ ಇದೆ. ಸೊ ಅವ್ರು ಹಂಗಾಗಿ ನಾವು ಅವ್ರಿಗೆ ಒಂದು ಹೇಳಿದ್ರೆ ಸಾಕು, ಅವರು ನಮಗಿಂತ ಹೆಚ್ಚಿಗೂ ಏನು ತಲೆ ಓಡಿಸ್ಬಿಟ್ಟು ಬೀಜೋಪಚಾರಗಳನ್ನ ಮಾಡ್ತಾರೆ. ಸೊ ಬೀಜೋಪಚಾರ ಮಾಡೋದ್ರಿಂದ ಅವರಿಗೆ ಗುಣಮಟ್ಟ ಇಳುವರಿ ನಾವು ತಗೊಂತೀವಲ್ಲ, ಅವರು ಹೇಳಿದ್ದು ಒಂದು ಒಳ್ಳೇದೇ ಅಂತೇಳಿ ಆ ರೀತಿಲಿ ಅವರು ಅಳವಡಿಸ್ಕೊಂಡು ಮಾಡ್ತಾರೆ ಸರ್. ಈಗ ಬೀಜೋಪಚಾರ ಮಾಡೋದ್ರ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಏನಾದರೂ ನಿಮ್ಮ ವಿಶ್ವವಿದ್ಯಾನಿಲಯ ಅಥವಾ ವಿಜ್ಞಾನ ಕೇಂದ್ರಗಳಲ್ಲಿ ಏನಾದರೂ ಮಾಡ್ತಾ ಇರ್ತಾರ ಮೇಡಮ್? ಹಾಂ ಸರ್, ಮಾಡ್ತಿದ್ದೀವಿ. ನಾವು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ನಮ್ಮ ಕೃಷಿ ಇಲಾಖೆಯಲ್ಲಿ ಮಾಡ್ತಾರೆ, ನಮ್ಮ ಏನು ಕೃಷಿ ವಿಜ್ಞಾನಿಗಳು ಮಾಡ್ತಾರೆ, ಆಮೇಲೆ ಇಲ್ಲಿ ನಮ್ಮ ಬಬ್ಬೂರ್ ಫಾರ್ಮಲ್ಲಿ ಕೆ ವಿ ಕೆಲೆಲ್ಲ ನಾವು ಮಾಡ್ತೀವಿ, ನಮ್ಮ ಕಾಲೇಜ್ಗಳಲ್ಲೆಲ್ಲ ಮಾಡ್ತೀವಿ ಸರ್. ಅಂದರೆ ಅವ್ರಿಗೆ ಅರಿವು, ನಮ್ಮ ಏನು ರೈತರು ಬಂದ ಆ ಪ್ರೋಗ್ರಾಮ್ನ ಅಟೆಂಡ್ ಆಗಬೇಕು. ಸೊ ಆ ರೀತಿ ಅಟೆಂಡ್ ಆದಾಗ ಒಬ್ಬರಿಂದ ಒಬ್ಬರಿಗೆ ಅದನ್ನು ಅರಿವು ಮೂಡುತ್ತೆ ಸರ್. ನಮ್ಮ ರೈತರು ಈ ಬೀಜೋಪಚಾರ ಮಾಡೋದ್ರಿಂದ ಎಷ್ಟೊಂದೆಲ್ಲ ಅನುಕೂಲಗಳಿದೆ ಅಂತಂದರೆ ಮೇಡಮ್, ಕೊನೆಯದಾಗಿ ಅವರಿಗೆ ಯಾವ ರೀತಿ ಕಿವಿ ಮಾತು ಹೇಳ್ತಾರೆ, ಈ ಉತ್ತಮ ಬೀಜಗಳ ಬಳಕೆ ಮಾಡೋದಾಗಿರ್ಬೋದು, ಈ ಬೀಜೋಪಚಾರ ಮಾಡೋದಾಗಿರ್ಬೋದು, ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, ಕಿವಿ ಮಾತು ಅಂತ ಅನ್ನೋದಕ್ಕೆ ಅವರು ಬೀಜೋಪಚಾರ ಮಾಡೋದ್ರಿಂದನೂ ಅವ್ರಿಗೆ ಒಳ್ಳೆಯದು ಇದೆ. ಆಮೇಲೆ ನೀವು ಬೀಜೋಪಚಾರ ಮಾಡಬೇಕಾದಾಗ ಫಸ್ಟ್ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕೂಡ ಅರಿವು ಮೂಡಿಸ್ಕೋಬೇಕು ಒಂದು. ಇನ್ನೊಂದು, ಬೀಜಗಳ ಆರೋಗ್ಯದ ಬಗ್ಗೆ ಕೂಡ ನಾವು ಅರಿವು ಮೂಡಿಸ್ಕೋಬೇಕು. ಯಾಕಂದರೆ ನಾವು ಯಾವುದೇ ಒಂದು ಮೆಕ್ಯಾನಿಕಲ್ ಇನ್ಸ್ಟ್ರೂಮೆಂಟ್ ಆಗಲಿ ಅಥವಾ ನಮ್ದು ಯಾವುದೇ ಫಿಸಿಕಲ್ ಆಗಲಿ, ಸೊ ಅಲ್ಲಿ ಏನಾದರೂ ನಾವು ಹೆಚ್ಚು ಕಡಿಮೆ ಮಾಡಿದರೂ ಕೂಡ ನಮ್ಮ ಬೀಜಗಳು ಹಾಳಾಗೋದು ನಮಗೇನೆ. ಸೊ ಹಂಗಾಗಿ ಅವೆರಡನ್ನೂ ಅಳವಡಿಸ್ಕೋಬೇಕು ಒಂದು. ಇನ್ನೊಂದು, ಉತ್ತಮ ಗುಣಮಟ್ಟದ ಬೀಜಗಳನ್ನು ಕೂಡ ತಗೋಬೇಕು. ಹೆಂಗಂತಂದರೆ ಟ್ಯಾಗ್ಸ್ ಕಲರ್ ಮೇಲೆ, ಈಗ ಬಿಳಿ ಬಣ್ಣದ ಟ್ಯಾಗ್ ಇದ್ದರೆ ಮಾತ್ರ ನಾವು ಬೀಜ ಖರೀದಿ ಮಾಡ್ಕೋಬೇಕು. ಇನ್ನೊಂದು ನೀಲಿ ಬಣ್ಣದ ಟ್ಯಾಗ್ ಅಂತ ಬರುತ್ತೆ ಸರ್, ಅದು ನೀಲಿ ಬಣ್ಣದ ಟ್ಯಾಗ್ ಅದು ಹೆಂಗಂದರೆ ಬರೀ ಬೀಜಗಳ ಮರು ಉತ್ಪಾದನೆ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ, ಸೀಡ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ. ಬರೀ ಬೀಜಗಳಿಗೋಸ್ಕರನೇ ಈಗ ಹತ್ತಿ ಹತ್ತಿ ಹೈಬ್ರಿಡ್ ಹತ್ತಿಗಳೆಲ್ಲ ಇರ್ತವೆ, ಸೊ ಅದನ್ನು ಬರೀ ಬೀಜಗಳಿಗೋಸ್ಕರನೇ ಹಾಕ್ತಿರ್ತಾರೆ ಸರ್. ಸೊ ಅದು ಎಲ್ಲ ಏನಂದರೆ ನೀಲಿ ಬಣ್ಣದ ಟ್ಯಾಗ್ ಇರುತ್ತೆ. ಸೊ ಅಂಥ ಸೀಡ್ಸನ್ನ ಮಾತ್ರ ನಾವು ಬೀಜಗಳ ಉತ್ಪಾದನೆಗೋಸ್ಕರ ನಾವು ತಗೊತೀವಿ. ಆದರೆ ಮನೆ ಬಳಕೆಗೆ ಅಥವಾ ನಾವು ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ನಾನು ಯೂಸ್ ಮಾಡ್ತೀನಿ ಅಥವಾ ಬೇರೆ ಯಾರಿಗೂ ನನ್ನ ರಿಲೇಷನ್ಗೆ ನಾನು ಇದು ಮಾಡ್ಕೊತೀನಿ, ಮಾರ್ಕೆಟಿಗೆ ನಾನು ಸಪ್ಲೈ ಮಾಡ್ತೀನಿ ಅಂತ ಅನ್ನೋ ಹಾಗಿದ್ದರೆ ಬಿಳಿ ಟ್ಯಾಗ್ ಇರ್ತಕ್ಕಂಥ ಬೀಜಗಳನ್ನು ಖರೀದಿ ಮಾಡ್ಬೇಕು ಸರ್. ಮೇಡಮ್, ಈ ಉತ್ತಮ ಬೀಜಗಳ ಬಗ್ಗೆ ಅಥವಾ ಬೀಜೋಪಚಾರದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ರೈತ ಬಾಂಧವರು ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡ್ಬೋದು ಮೇಡಮ್? ಸರ್, ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ಬೀಜೋಪಚಾರಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನಗೆ ಸಂಪರ್ಕಿಸಬೇಕಂದು ಕೇಳ್ಕೊತೀನಿ ಸರ್. ಅಥವಾ ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯಕ್ಕೆ ಬಂದು ಕೇಳಿದ್ರು ಕೂಡ ಅಲ್ಲಿ ನಾನು ನೇರ ಭೇಟಿ ನೀಡ್ತೀನಿ ಸರ್. ನನ್ನ ನಂಬರು 9686305436. ರೈತ ಬಾಂಧವರೇ, ಅಕ್ಷತಾ ಪಾಟೀಲ್ ಮೇಡಮ್ ಅವರ ಮೊಬೈಲ್ ಸಂಖ್ಯೆ 9686305436. ಈ ಉತ್ತಮ ಬೀಜಗಳ ಬಳಕೆ ಮತ್ತು ಬೀಜೋಪಚಾರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ರೈತ ಬಾಂಧವರು ಈ ನಂಬರ್ಗೆ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಬಹಳ ಸಂತೋಷ ಮೇಡಮ್, ಇದುವರೆಗೂ ಈ ಉತ್ತಮ ಬೀಜಗಳ ಬಳಕೆ ಮತ್ತು ಬೀಜೋಪಚಾರದ ಬಗ್ಗೆ ನಮ್ಮ ರೈತ ಬಾಂಧವರು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ರಿ. ಈ ಎಲ್ಲ ಅನುಕೂಲಗಳು ನಮ್ಮ ರೈತ ಬಾಂಧವ ಪಡ್ಕೊಂಬಲಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಧನ್ಯವಾದ. ಉತ್ತಮ ಬೀಜಗಳ ಬಳಕೆ ಮತ್ತು ಬೀಜೋಪಚಾರ ಈ ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಅಕ್ಷತಾ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇದೀಗ ಒಂದು ಜನಪದ ಗೀತೆ ಕೇಳೋಣ. ಗೀತೆಯನ್ನು ಬರೆದು ಮಹಾಲಕ್ಷ್ಮಿ ಅವರ ಜೊತೆ ಧ್ವನಿಯಾಗಿದ್ದಾರೆ ಬಸವರಾಜ್ ನರೇಂದ್ರ. ಯಾಕವ್ವ ತಂಗಿ ನಾನಿರುವಾಗ ನಿನಗೂ ಅಧಿಕಾರ ಐತಿ ಮನಿಯಾಗ ಓ ಅಂತಸ್ತು ನನಗ ಬಿಟ್ಟು ಹೋದಿ ನೀನು ಓಯಿ ಮನೆಯ ಜಮಾನಳು ನೀನು ಆಸ್ತಿ ಅಂತಸ್ತು ಬೇಕಿಲ್ಲಣ್ಣ ನಾ ಬಂದಾಗ ಎರಡು ಚಂದನ ಮಾತು ಸಾಕಣ್ಣ ತಾಯಿನ ಕಳೆದು ಕೊಂಡ ನಾನು ಬರಬಾರದಿತ್ತು ನಿಮ್ಮೂರಿಗೆ ಓ ಕಣ್ಣೀರ್ಯಾಕವ್ವ ತಂಗಿ ನಾನಿರುವಾಗ ನಿನಗೂ ಅಧಿಕಾರ ಐತಿ ಮನಿಯಾಗ ಹೋ ಒಬ್ಬಳೆ ತಂಗಿ ನನಗ ಮಣಿ ಚಂದ ನೀ ಬಂದಾಗ ಹೋ ದೇವರಂತ ಅತ್ತಿ ದೊರಕಿ ಓ ನನಗ ಚಿಂತೆ ದೂರಾಗಿ ಬಾಳ ದಿವಸ ಆಯಿತು ಬರದೆ ಬಳಗದ ಆಸೆ ಬಯಸಿ ಬಂದಿ ಓ ತಂಗಿ ನಾನಿರುವಾಗ ನಿನಗೂ ಅಧಿಕಾರ ಐತಿ ಮನಿಯಾಗ ಹೋ ಒಬ್ಬಳೆ ತಂಗಿ ನನಗ ಮಣಿ ಚಂದ ನೀ ಬಂದಾಗ ತಂಗಿ ಬಾರುವ ಬಾರುವ ಇನ್ನು ಮುಂದೆ ಆರ್ ಬಿ ಶಿವರಾಜ್ ಚಕ್ರವರ್ತಿ ಮತ್ತು ಕೆ ಎಸ್ ಸುರೇಖ ಹಾಡಿರುವ ಜನಪದ ಗೀತೆ ತಂದ